ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಇನ್ನು ಮುಂದೆ ದೇಶಭಕ್ತಿ ಗೀತೆ. ಯುವಜನಶಕ್ತಿಯು ಮಂಥನ ಕೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ಯುವಜನಶಕ್ತಿಯು ಮಂಥನ ಕೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗೃತಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರಿಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗ ಸರಿಯಾದ ನಂಬರ್ ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ. ಬಿಸಿನೆತ್ತರ ಅಂಕಿಯಲ್ಲಿ ಸಿಡಿಮಂತಿನ ಬೆಂಕಿಯಲ್ಲಿ, ಬಿಸಿನೆತ್ತ ಅಂಕಿಯಲ್ಲಿ ಸಿಡಿಮಂತಿನ ಬೆಂಕಿಯಲ್ಲಿ, ಶಂಕೆಯಿರದ ನಿರಾತಂಗ ಗಿಂಗರಿಸಿದ ಗಗನೆ, ಶಂಕೆಯಿರದ ನಿರಾತಂಗ ಗಿಂಗರಿಸಿದ ಗಗನೆ, ಗಿಂಗರಿಸಿದ ಗಗನೆ. ಶಿವಬಂಧನೆ ನಿಮಗೆ, ಅಭಿಬಂಧನೆ ನಿಮಗೆ, ಶಿವಬಂಧನೆ ನಿಮಗೆ. ಅಲ್ಲಿ ನಾಡಿ ಮುತ್ರದಲ್ಲಿ ಪರ್ವತ ಗಣಯ ತರದಲ್ಲಿ, ಅಲ್ಲಿ ನಾಡಿ ಮುತ್ತರದಲ್ಲಿ ಪರ್ವತ ಗಣಯ ತರದಲ್ಲಿ, ಜಗಮಗಿಸಿದ ಸೂರ್ಯರೇ ವಜ್ರೋಪಮನೀರೇ, ಜಗಮಗಿಸಿದ ಸೂರ್ಯರೇ ವಜ್ರೋಪಮನೀರೇ, ವಜ್ರೋಪಮನೀರೇ. ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ, ಇವ ವಂದನೆ ನಿಮಗೆ, ಇವ ವಂದನೆ ನಿಮಗೆ. ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸಾಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ. ಚೋಲಾ ರಂಗ ದೇ, ರಂಗ ದೇ, ರಂಗ ದೇ,

ಆಸೆಯಾಗುವೆ ಬಾದದಾ ರೇವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ, ಚಿಕ್ಕನಾಯಕನಹಳ್ಳಿ ತಾಲೂಕು ದಬ್ಬೆಗಟ್ಟದ ಡಿಪಿ ಶಂಕರಯ್ಯ ಮತ್ತು ಸಂಗಡಿಗರಿಂದ ಮುಖವೀಣ ವಾದನ ಆಲಿಸಿದ್ರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.